ಈಗ ಸಮಯ 5:30 ಹಾಗೂ 9 ಸೆಕೆಂಡುಗಳು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿಯ ನಮಸ್ಕಾರಗಳು ಹಾಗೂ ಈ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ಕೃಷಿ ರಂಗ. ಕೋವಿಡ್-19 ಸೋಂಕು ಹರಡುತ್ತಿರುವ ಸುದ್ದಿ ಕೇಳಿ ಸುದ್ದಿ ಓದಿ ಒತ್ತಡದಲ್ಲಿದ್ದೀರಾ? ಭಯ ಗೊಂದಲ ನಿಮ್ಮನ್ನು ಕಾಡುತ್ತಿದ್ದರೆ ಆರೋಗ್ಯ ಇಲಾಖೆಯಂತಹ ವಿಶ್ವಾಸಾರ್ಹ ಮೂಲಗಳ ಮಾಹಿತಿಯಿಂದ ಖಚಿತಪಡಿಸಿಕೊಳ್ಳಿ. ಆತಂಕಗೊಂಡರೆ ಆರೋಗ್ಯ ಕಾರ್ಯಕರ್ತರು ಆಪ್ತ ಸಮಾಲೋಚಕರನ್ನು ಸಂಪರ್ಕಿಸಿ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಒತ್ತಡವನ್ನು ನಿಭಾಯಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಗಸ್ಟ್ 15 ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯ ಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-8666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗದಲ್ಲಿ ಕಾಂಪೋಸ್ಟ್ ತಯಾರಿಕಾ ವಿಧಾನಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಕೆ ಮುರಳಿ ಅವರೊಡನೆ ಸಂದರ್ಶನವನ್ನು ಈಗ ಕೇಳುವಿರಿ. ನಮಸ್ಕಾರ ಡಾ ಮುರಳಿ ಅವರೇ. ನಮಸ್ಕಾರ. ಈ ಸಾವಯವ ಕೃಷಿಯನ್ನು ಮಾಡುವಾಗ ನಾವು ಪೋಷಕಾಂಶಗಳ ಪೂರೈಕೆ ಕಡೆಗೆ ವಿಶೇಷವಾದ ಗಮನವನ್ನು ಕೊಡಬೇಕಾಗುತ್ತೆ. ಹೌದು, ಸಾವಯವ ಗೊಬ್ಬರಗಳಲ್ಲಿ ಹಲವಾರು ಗೊಬ್ಬರಗಳಿದ್ದಾವೆ. ಹೌದು, ಮುಖ್ಯವಾಗಿ ನಾವು ಕೊಟ್ಟಿಗೆ ಗೊಬ್ಬರ ಅಂತೀವಿ, ಕಾಂಪೋಸ್ಟ್ ಗೊಬ್ಬರ ಅಂತೀವಿ, ಎರೆ ಗೊಬ್ಬರ ಅಂತೀವಿ, ಜೊತೆ ಹಸಿರೆಲೆ ಗೊಬ್ಬರ, ಈ ರೀತಿಯಾಗಿ ಹಲವಾರು ಗೊಬ್ಬರಗಳಿದ್ದಾವೆ. ಹೌದು, ಇದರಲ್ಲಿ ಕಾಂಪೋಸ್ಟ್ ಗೊಬ್ಬರನು ಕೂಡ ಬಹಳ ಮುಖ್ಯವಾದಂತಹದ್ದು. ಮುಖ್ಯವಾದ್ದು ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಒಂದು ಕಾಂಪೋಸ್ಟ್ ಗೊಬ್ಬರಗಳ ಉತ್ಪಾದನಾ ವಿಧಾನಗಳು ಮತ್ತೆ ಅವುಗಳ ಒಂದು ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಕಾಂಪೋಸ್ಟ್ ಅಂದ್ರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಬಾಂಧವರು ಬಹಳಷ್ಟು ಕಾಲ ನಮಗೆ ಈ ಗೊಬ್ಬರಗಳ ತಯಾರಿಕೆ ಬಗ್ಗೆ ವಿಚಾರಣೆ ಮಾಡ್ತಾರೆ. ಅದರಲ್ಲಿ ಈ ಸಾವಯವ ಗೊಬ್ಬರಗಳನ್ನು ಅವರ ಜಮೀನಿನಲ್ಲೇ ಉತ್ಪತ್ತಿ ಮಾಡಿಕೊಂಡು ಪೋಷಕಾಂಶಗಳನ್ನು ಒದಗಿಸಲಿಕ್ಕೆ ಬಹಳ ಅನುವು ಮಾಡಿಕೊಳ್ಳುತ್ತೆ. ಅದರಲ್ಲೂ ಯುವ ರೈತರಂತೂ ಬಹಳ ಇದನ್ನ ಇದರ ಬಗ್ಗೆ ನಾವು ವಿಶೇಷವಾಗಿ ಗಮನ ಹರಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಎಲ್ಲೆಲ್ಲಿ ನಾವು ಕೃಷಿ ಅಭಿಯಾನಕ್ಕೆಲ್ಲ ಹೋದಾಗ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಈಗ ಕಾಂಪೋಸ್ಟ್ ಅಂದರೆ ಈ ಸಸ್ಯ ಹಾಗೂ ಪ್ರಾಣಿಗಳ ತ್ಯಾಜ್ಯ ವಸ್ತುಗಳನ್ನು ನಾವು ಬಳಸ್ಕೊಂಡು ತಯಾರಿಸ್ತಕ್ಕಂಥ ಒಂದು ಸಾವಯವ ಗೊಬ್ಬರವಾಗಿರುತ್ತೆ. ಇದನ್ನು ನಾವು ಕಾಂಪೋಸ್ಟ್ ಅಂತೀವಿ. ಈ ಕಾಂಪೋಸ್ಟ್ ಅನೇಕ ಗುಂಪುಗಳ ಸೂಕ್ಷ್ಮಜೀವಿಗಳ ಕ್ರಿಯೆಯಿಂದ ನಡೆಯುವ ಒಂದು ಸಾವಯವ ಪದಾರ್ಥಗಳ ಕಳುವಿಕೆಯಾಗಿದೆ. ಈ ತರಹದ ಒಂದು ಕಳುವಿಕೆಯಿಂದ ಈ ಸಾವಯವ ಪದಾರ್ಥಗಳು ವಿಭಜನೆಯಾಗಿ ಅವು ಸರಳ ರೂಪಕ್ಕೆ ಬರುತ್ತವೆ. ಯಾಕಂದರೆ ಅದರಲ್ಲಿ ಲಿಗ್ನಿನ್ ಅಂಶ ಇರುತ್ತೆ, ಸೆಲ್ಯುಲೋಸ್ ಅಂಶ ಇರುತ್ತೆ. ಇವೆಲ್ಲ ಸರಳಗೊಂಡ್ಬಿಟ್ಟು ನಮಗೆ ಕಾಂಪೋಸ್ಟ್ ಗೊಬ್ಬರ ಉತ್ಪತ್ತಿಯಾಗುತ್ತೆ. ಉತ್ಪತ್ತಿ ಆಗ್ತಕ್ಕಂಥ ಈ ಗೊಬ್ಬರದಲ್ಲಿ ಈ ಇಂಗಾಲ ಮತ್ತು ಸಾರಜನಕದ ಅನುಪಾತ ಸುಮಾರು 10:1 to 12:1 ಬರುತ್ತೆ. ಸೊ ಇಂತಹ ಒಂದು ಸರಳ ಪದಾರ್ಥಕ್ಕೆ ನಾವು ಕಾಂಪೋಸ್ಟ್ ಅಂತ ನಾವು ಕರಿತೀವಿ. ಮುಖ್ಯವಾಗಿ ತಾವು ಈಗಾಗಲೇ ತಿಳಿಸಿದ್ರಿ, ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ವಸ್ತುಗಳನ್ನು ಈ ಕಾಂಪೋಸ್ಟ್ ತಯಾರು ಮಾಡ್ಕೊಳ್ಳೋದಕ್ಕೆ ನಾವು ಬಳಸ್ಕೋಬಹುದು ಅಂತ. ಹೌದು, ಮುಖ್ಯವಾಗಿ ಯಾವ್ಯಾವ ಪದಾರ್ಥಗಳನ್ನು ಉಪಯೋಗಿಸ್ಕೋಬಹುದು ಅಂತ. ಈಗ ಇದು ಬಹಳ ಒಳ್ಳೆಯ ಪ್ರಶ್ನೆ. ನಮ್ಮ ರೈತ ಬಾಂಧವರು ತಮ್ಮಲ್ಲಿ ಏನು ಪದಾರ್ಥಗಳು ಸಿಗುತ್ತೆ ಅಂಥ ಪದಾರ್ಥಗಳನ್ನು ನಾವು ಯಥೇಚ್ಛವಾಗಿ ಉಪಯೋಗ ಮಾಡ್ಕೋಬಹುದು. ಅಂದರೆ ಈ ಒಣಹುಲ್ಲು, ಈ ಒಣಗಿದ ಕಸಕಡ್ಡಿಗಳು, ಈ ತರಗೆಲೆ, ಈ ಒಟ್ಟು, ಈ ಮುಂತಾದ ವಸ್ತುಗಳನ್ನು ಯಥೇಚ್ಛವಾಗಿ ಬಳಸಬೇಕಾಗತ್ತೆ. ಹಿಂಗೆ ಬಳಸಬೇಕಾದ್ರೆ ಅನುಪಾತ ಸ್ವಲ್ಪ ಜಾಸ್ತಿ ಇರುತ್ತೆ, ಸಾರಜನಕ ಮತ್ತು ಇಂಗಾಲದ ಅನುಪಾತ ಜಾಸ್ತಿ ಇರುತ್ತೆ. ಇದಕ್ಕೆ ನಾವು 20-30% ಸಾರಜನಕ ಅಂಶ ಹೆಚ್ಚಾಗಿರ್ತಕ್ಕಂಥ ವಸ್ತುಗಳಾದ ಈ ಕೋಳಿ ಗೊಬ್ಬರ, ಹಸಿರೆಲೆ ಗೊಬ್ಬರ, ಅಂದಿ ಗೊಬ್ಬರ ಇರ್ಬೋದು, ಈ ಥರ ಎಲ್ಲ ಗೊಬ್ಬರಗಳನ್ನು ನಾವು ಸೇರಿಸೋದ್ರಿಂದ ಅದನ್ನು ಪೋಷಕಾಂಶಗಳನ್ನು ನಾವು ಹೆಚ್ಚಿಗೆ ಮಾಡಬಹುದು. ಯಾಕಂದ್ರೆ ಈ ವಸ್ತುಗಳನ್ನ ನಾವು ಬಳಸಿದಾಗ ಈ ಪೋಷಕಾಂಶಗಳ ಅಂಶ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ಕೃಷಿ ತ್ಯಾಜ್ಯ ವಸ್ತುಗಳಂತ ಕಳಿತೀವಿ, ಈ ಬೆಳೆಯನ್ನ ಕಟಾವು ಮಾಡಿದಾಗ ಅದರಲ್ಲಿ ಉಳಿಕೆಗಳು ಅಥವಾ ಗರಿ ಇರ್ಬೋದು, ಕಾಂಡಗಳು ಇರ್ಬೋದು, ಸಿಪ್ಪೆ ಇರ್ಬೋದು, ಒಟ್ಟಿರ್ಬೋದು, ಈ ತರ ವಸ್ತುಗಳು ನಾವು ಉಪಯೋಗ ಮಾಡಬಹುದು. ಅದೇ ರೀತಿ ಅರಣ್ಯದ ತ್ಯಾಜ್ಯ ವಸ್ತುಗಳಂದ್ರೆ ಈ ಮರಗಳಲ್ಲಿ ಬಿದ್ದಿರ್ತಕ್ಕಂಥ ಎಲೆಗಳು, ಒಣಗಿದ ಎಲೆಗಳು, ಅಂಥವುಗಳನ್ನ ನಾವು ಉಪಯೋಗ ಮಾಡಬಹುದು. ಅದೇ ರೀತಿ ಈ ಕಬ್ಬು ಬೆಳೆಯ ತರಗು, ಸೋಗೆ, ಈ ಶೇಂಗಾದ ಸಿಪ್ಪೆ, ಹೊಟ್ಟು, ಆಮೇಲೆ ಈ ಹೈನುಗಾರಿಕಾ ತ್ಯಾಜ್ಯಗಳು, ಈ ರೇಷ್ಮೆ ಮೇಯಿಸಿದಾಗ ಬರ್ತಕ್ಕಂಥ ಬೆಡ್ ಮೆಟೀರಿಯಲ್ ಅಥವಾ ಅದರ ತ್ಯಾಜ್ಯ ವಸ್ತುಗಳನ್ನು ಸಹ ನಾವು ಉಪಯೋಗ ಮಾಡಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಕಳೆಗಳು ಯಥೇಚ್ಛವಾಗಿ ಬೆಳೀತವೆ. ಈ ಪಾರ್ಥೇನಿಯಂ ಇರ್ಬೋದು, ತಂಗಡಿ ಗಿಡ ಇರ್ಬೋದು, ಯುಪೋಟೋರಿಯಂ, ಈ ತರ ಅತಿ ಹೆಚ್ಚಾಗಿ ಈ ಕಳೆ ಗಿಡಗಳು ಸಹ ಬರೋದ್ರಿಂದ ಅಂಥವುಗಳನ್ನು ಸಹ ನಾವು ಈ ಹಸಿರೆಲೆ ಗೊಬ್ಬರಗಳನ್ನು ಸಹ ನಾವು ಈ ಒಂದು ಪದಾರ್ಥಗಳಲ್ಲಿ ಉಪಯೋಗಿಸ್ಕೊಂಡಾಗ ಈ ಸಾರಜನಕ ಮತ್ತು ಇತರ ಪೋಷಕಾಂಶಗಳನ್ನು ನಾವು ಹೆಚ್ಚಿಗೆ ಮಾಡಬಹುದು. ಮುಂದುವರಿದು ಈ ಕೃಷಿ ತ್ಯಾಜ್ಯಗಳ ಜೊತೆಗೆ ಈ ಕೃಷಿ ಕೈಗಾರಿಕಾ ತ್ಯಾಜ್ಯಗಳಾದ ಈ ಸಕ್ಕರೆ ಕಾರ್ಖಾನೆ ಮಡ್ಡಿ ಅಂತೀವಿ, ಆ ಮಡ್ಡಿ ಆಗ್ಬೋದು, ಈ ತೆಂಗಿನ ನಾರಿನ ಪುಡಿ ಆಗ್ಬೋದು, ಹತ್ತಿ ಮತ್ತು ಈ ಅಡಿಕೆ ಜಿನ್ಗಳಿಂದ ಬರ್ತಕ್ಕಂಥ ವಸ್ತುಗಳು, ಕಾಗದ ಕಾರ್ಖಾನೆ ತ್ಯಾಜ್ಯ, ಹೀಗೆ ಯಾವುದೇ ತ್ಯಾಜ್ಯಗಳು ಬಂದರೂ ಸಹ ನಾವು ಅದನ್ನು ಉಪಯೋಗ ಮಾಡಬಹುದು. ಹಾಗೆ ಈ ಎಣ್ಣೆಯನ್ನು ಉತ್ಪತ್ತಿ ಮಾಡುವಾಗ ಬರ್ತಕ್ಕಂಥ ಹಿಂಡಿಗಳು, ಅಂಥವುಗಳನ್ನು ಸಹ ನಾವು ಬಳಸ್ಬೋದು. ಇದೇ ರೀತಿ ಈ ನಗರ ತ್ಯಾಜ್ಯಗಳಾದ ಈ ನಗರದ ಘನತ್ಯಾಜ್ಯಗಳು, ಕೊಳಚೆ ಪ್ರದೇಶದ ಘನತ್ಯಾಜ್ಯಗಳು, ಈ ರಕ್ತದ ಗೊಬ್ಬರ, ಮೂಳೆ ಗೊಬ್ಬರ, ಈ ಮೀನು ಗೊಬ್ಬರ, ಇಂಥವುಗಳನ್ನು ಸಹ ನಾವು ಈ ಕಾಂಪೋಸ್ಟ್ ಅನ್ನ ಮಾಡಬೇಕಾದ್ರೆ ಉಪಯೋಗ ಮಾಡಬಹುದು. ಇನ್ನು ಮುಖ್ಯವಾಗಿ ನಾವು ಈ ಕಾಂಪೋಸ್ಟೀಕರಣ ಅಂತ ಕರಿತೀವಿ, ಈ ಕಾಂಪೋಸ್ಟ್ ಅನ್ನ ತಯಾರು ಮಾಡುವಂತಹ ವಿಧಾನಕ್ಕೆ, ಹೌದು, ಅಲ್ಲಿ ನಡೆಯುವಂತಹ ಪ್ರಕ್ರಿಯೆಗೆ ಕಾಂಪೋಸ್ಟೀಕರಣ ಅಂತ ಕರಿತೀವಿ. ಹೌದು, ಈ ಒಂದು ಕಾಂಪೋಸ್ಟೀಕರಣದಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ ಏನು ಅಂತೀರಿ? ಇದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ. ಯಾಕಂದ್ರೆ ಯಾವುದೇ ಒಂದು ವಸ್ತುವನ್ನು ಕೊಳಿಸಬೇಕಾದ್ರೆ ಅಥವಾ ಕಳಿಸಬೇಕಾದ್ರೆ ಈ ಸೂಕ್ಷ್ಮ ಜೀವಿಗಳ ಪಾತ್ರ ಬಹಳ ಮುಖ್ಯವಾದ್ದು. ಈ ಒಂದು ಕಾಂಪೋಸ್ಟ್ ಪರಿವರ್ತನೆ ಆಗಬೇಕಾದ್ರೆ, ನಾನು ಆಗಲೇ ಹೇಳಿದೆ, ಈ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಅಂಶಗಳನ್ನು ವಿಭಜನೆ ಮಾಡಬೇಕಾದ್ರೆ ನಮಗೆ ಈ ಸೂಕ್ಷ್ಮ ಜೀವಿಗಳ ಪಾತ್ರ ಬಹಳ ಮುಖ್ಯವಾಗಿದ್ದು, ಅದರಲ್ಲಿ ಈ ಮುಖ್ಯವಾದ ಸೂಕ್ಷ್ಮ ಜೀವಿಗಳಾದ ಈ ಪ್ಲುರೋಟಸ್ ಅಂತ ಒಂದು ಸೂಕ್ಷ್ಮ ಜೀವಿ ಇದೆ, ಆಸ್ಪರ್ಜಿಲಸ್ ಅಂತ, ಟ್ರೈಕೋಡರ್ಮ, ಈ ಪ್ಯಾಸಿಲೋಮೈಸಿಸ್, ಈ ಮುಂತಾದ ಶಿಲೀಂಧ್ರಗಳನ್ನು ನಾವು ಬಳಸೋದ್ರಿಂದ ಈ ಸಂಯುಕ್ತ ವಸ್ತುಗಳನ್ನು ನಾವು ವಿಭಜನೆ ಮಾಡಬಹುದು. ಅಂದರೆ ಈ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಅಂಶಗಳನ್ನು ಅವು ಸರಳ ರೂಪಕ್ಕೆ ತಂದು ನಮಗೆ ಈ ಕಾಂಪೋಸ್ಟೀಕರಣಕ್ಕೆ ಸಹಾಯ ಮಾಡುತ್ತವೆ. ಅದೇ ರೀತಿ ಈ ರಂಜಕ ಕರಗಿಸುವ ಜೀವಾಣು ಅಂತ ಹೇಳ್ತೀವಿ, ಯಾಕಂದ್ರೆ ರಂಜಕ ಯಾವಾಗಲೂ ಸ್ಥಿರೀಕರಿಸಲ್ಪಟ್ಟಿರುತ್ತೆ, ಅದು ನಮಗೆ ಕರಗುವ ರೀತಿಯಲ್ಲಿರಲ್ಲ. ಆದ್ರಿಂದ ಆ ರಂಜಕ ಕರಗಿಸುವ ಸೂಕ್ಷ್ಮ ಜೀವಿಗಳಾದ ಅಗ್ರೋಬ್ಯಾಕ್ಟೀರಿಯಂ ರೇಡಿಯೋ ಬ್ಯಾಕ್ಟರ್, ಬ್ಯಾಸಿಲಸ್ ಮೆಗಥೇರಿಯಂ ಮತ್ತು ಆಸ್ಪರ್ಜಿಲಸ್ ಅವಮೋರಿ ಅಂತ ಈ ಸೂಕ್ಷ್ಮ ಜೀವಿಗಳನ್ನು ನಾವು ಬಳಸೋದ್ರಿಂದ ರಂಜಕವನ್ನು ಅವು ಕರಗಿಸಿ ಪೋಷಕಾಂಶಗಳನ್ನು ಒದಗಿಸ್ತವೆ. ಅದೇ ರೀತಿ ಈ ಜೈವಿಕ ಗೊಬ್ಬರಗಳಾದ ಈ ಅಜಿಟೋಬ್ಯಾಕ್ಟರ್ ಜೀವಾಣು ಗೊಬ್ಬರವನ್ನು ನಾವು ಈ ಸಾವಯವ ಗೊಬ್ಬರದಲ್ಲಿ ಸೇರಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗಿ ನಮಗೆ ಗೊಬ್ಬರದ ಅಂಶವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ಉಪಯೋಗ ಆಗ್ತದೆ. ಇನ್ನು ಮುಖ್ಯವಾಗಿ ಈ ಒಂದು ಕಾಂಪೋಸ್ಟ್ ತಯಾರಿಕೆಯಲ್ಲಿ ತೇವಾಂಶ ಮತ್ತೆ ಉಷ್ಣಾಂಶ ಬಹಳ ಮುಖ್ಯ ಅಂತ ತಾವು ಹೇಳ್ತಾ ಇರ್ತೀರಾ. ಹೌದು, ಈ ತೇವಾಂಶ ಉಷ್ಣಾಂಶ ಮತ್ತೆ ಗಾಳಿ ಆಡುವಿಕೆಯ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಇದು ಸಹ ಒಂದು ಮುಖ್ಯವಾದ ಸಂಗತಿ. ಯಾವುದೇ ಒಂದು ಸಾವಯವ ಗೊಬ್ಬರವನ್ನು ನಾವು ಉತ್ಪಾದನೆ ಮಾಡಬೇಕಾದ್ರೆ ಅದರಲ್ಲಿ ತೇವಾಂಶ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಯಾಕಂದ್ರೆ ಮೊದಲನೇದಾಗಿ ಪ್ರಾರಂಭದಲ್ಲಿ ಈ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಯಥೇಚ್ಛವಾಗಿರೋದ್ರಿಂದ ಈ ತೇವಾಂಶ ಸುಮಾರು 60-70% ತೇವಾಂಶವನ್ನು ನಾವು ಅದರಲ್ಲಿ ಇಡಬೇಕಾಗುತ್ತೆ. ತದನಂತರ ಅದು ಗೊಬ್ಬರ ಕಳೀತಾ ಕಳೀತಾ ಹೋದಂಗೆ ತೇವಾಂಶವನ್ನು ನಾವು ಕಡಿಮೆ ಮಾಡಬಹುದು. ಬಟ್ ಮೊದಲನೇ ಅಂತರದಲ್ಲಿ ಇದು 60-70% ತೇವಾಂಶವನ್ನು ನಾವು ಕಾಯ್ಕೊಳ್ಬೇಕಾಗುತ್ತೆ. ಸೊ ಅದೇ ರೀತಿ ಗೊಬ್ಬರ ಮಾಡಬೇಕಾದ್ರೆ ಪ್ರತಿನಿತ್ಯ ನಾವು ನೀರನ್ನು ಚಿಮುಕಿಸಿ ತೇವಾಂಶವನ್ನು ಕಾಪಾಡಬೇಕು. ಬಟ್ ನೀರನ್ನು ಹೆಚ್ಚಾಗಿ ಸಹ ಹಾಕಬಾರ್ದು. 80-100% ನೀರು ಹಾಕಿದ್ರು ಅದರಲ್ಲಿರ್ತಕ್ಕಂಥ ಈ ಸೂಕ್ಷ್ಮ ಜೀವಿಗಳು ಕೆಲವು ಸರಿ ಕೆಲವು ಪದಾರ್ಥಗಳಾದ ಈ ಹೈಡ್ರೋಜನ್ ಸಲ್ಫೈಡ್ ಮತ್ತು ಮೀಥೇನ್ ಸಹ ಉತ್ಪತ್ತಿಯಾಗಿ ಅದರಲ್ಲಿ ನಮಗೆ ತೊಂದರೆ ಬರುತ್ತೆ. ಆದ್ದರಿಂದ 60-70% ತೇವಾಂಶವನ್ನು ನಾವು ಕಾಪಾಡೋದು ಬಹಳ ಒಳ್ಳೆಯದು. ಅದೇ ರೀತಿ ಈ ಉಷ್ಣಾಂಶವನ್ನು ನಾವು ತೆಗೆದುಕೊಂಡಾಗ ಸೊ 45-55 degrees ಸೆಲ್ಸಿಯಸ್ ಉಷ್ಣಾಂಶವನ್ನು ಕಾಪಾಡೋದು ಬಹಳ ಮುಖ್ಯವಾಗಿದೆ. ಈ ಗಾಳಿ ಅಡಿಕೆಯು ಸಹ ಬಹಳ ಮುಖ್ಯವಾದ, ಯಾಕಂದ್ರೆ ಈ ಗಾಳಿಯನ್ನ ಸ್ವೀಕರಿಸಿ ಉತ್ಪತ್ತಿ ಆಗ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಇರೋದ್ರಿಂದ ನಾವು ಆಗಿಂದಾಗ್ಗೆ ನಾವು ಕಾಂಪೋಸ್ಟ್ ಅನ್ನು ತಿರುವಾಕೋದ್ರಿಂದ ಈ ಒಂದು ಗಾಳಿ ಆಡುವಿಕೆಯನ್ನು ನಾವು ಹೆಚ್ಚಿಸಬಹುದು. ಸುಮಾರು 2-3 ಸಾರಿ ಅದನ್ನು ನಾವು ತಿರುವಿ ಹಾಕೋದ್ರಿಂದ ಈ ಗಾಳಿ ಆಡುವಿಕೆಯನ್ನು ಸಹ ಹೆಚ್ಚಿಸಬಹುದು. ಈ ಒಂದು ದಿಸೆಯಲ್ಲಿ ಈ ತೇವಾಂಶ, ಉಷ್ಣಾಂಶ ಮತ್ತು ಗಾಳಿ ಆಡುವಿಕೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಇನ್ನು ಮುಖ್ಯವಾಗಿ ನಾವು ಉತ್ತಮವಾದಂಥ ಕಾಂಪೋಸ್ಟ್ ಅನ್ನು ಪಡಿಬೇಕು ಅಂದರೆ ವೈಜ್ಞಾನಿಕ ಪದ್ಧತಿಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಹೌದು, ತಾವಿವತ್ತು ಈ ವಿಶೇಷವಾಗಿ ಈ ಕಾಂಪೋಸ್ಟ್ ತಯಾರಿಕಾ ವಿವಿಧ ಪದ್ಧತಿಗಳ ಬಗ್ಗೆ ಸ್ವಲ್ಪ ವಿವರಗಳನ್ನು ಕೊಡ್ತೀರಾ? ಬಹಳ ಸಾರಿ ನಮ್ಮ ರೈತ ಬಾಂಧವರು ಕೇಳ್ತಾರೆ, ಕಾಂಪೋಸ್ಟ್ ಮಾಡೋ ವಿಧಾನಗಳನ್ನು ನಮಗೆ ತಿಳಿಸ್ಕೊಡಿ, ಅದರಲ್ಲಿ ಬಹಳ ಅತ್ಯುತ್ತಮವಾದ್ದು ಯಾವುದು, ಅದನ್ನು ಹೇಗೆ ಮಾಡಬೇಕು ಅಂತಲೂ ಅವರು ಕೇಳ್ತಾರೆ. ಈ ಒಂದು ದಿಸೆಯಲ್ಲಿ ಬಹಳ ಪದ್ಧತಿಗಳಿದ್ದಾವೆ, ಅದರಲ್ಲಿ ಈ ರೈತರಿಗೆ ಬಹಳ ಅನುಕೂಲವಾಗುವಂತಹ ಒಂದು ಪದ್ಧತಿಯನ್ನು ಮಾತ್ರ ನಾನು ಹೆಚ್ಚಾಗಿ ಒತ್ತು ಕೊಡ್ತೀನಿ. ಮೊದಲನೇದಾಗಿ ಇಂಡೋರ್ ಪದ್ಧತಿ ಅಂತ ಒಂದು ಪದ್ಧತಿ ಇತ್ತು. ಈ ಪದ್ಧತಿಯನ್ನು ಡಾಕ್ಟರ್ ಆಲ್ಬರ್ಟ್ ಹೋವರ್ಡ್ ಅನ್ನೋ ಒಬ್ಬ ಕೃಷಿ ವಿಜ್ಞಾನಿ ಸುಮಾರು 1924 ಮತ್ತು 1931 ಮಧ್ಯಪ್ರದೇಶದಲ್ಲಿ ಈ ಒಂದು ಪದ್ಧತಿಯನ್ನು ಕಂಡುಹಿಡಿದ್ರು. ವಿಶೇಷವಾಗಿ ಇಂದೋರ್ನಲ್ಲಿ ಇಂದೋರ್ನಲ್ಲಿ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇಲ್ಲಿ ಇಂದೋರ್ ಪದ್ಧತಿ ಅಂತ ನಾವು ಕರಿತೇವೆ. ಮುಖ್ಯವಾಗಿ ನಗರದಲ್ಲಿ ಸಿಗ್ತಕ್ಕಂತ ತ್ಯಾಜ್ಯಗಳನ್ನ ನಾವು ಬಳಸ್ಕೊಂಡು ಅದನ್ನ ಹೇಗೆ ಕಾಂಪೋಸ್ಟ್ ಅನ್ನ ಮಾಡಬೇಕು, ಅದರ ಜೊತೆ ದನಕರುಗಳ ಸಗಣಿ, ಕೊಟ್ಟಿಗೆ ಕಸಕಡ್ಡಿಗಳನ್ನೆಲ್ಲ ಸೇರಿಸಿ ಮಾಡ್ತಕ್ಕಂತ ಒಂದು ಪದ್ಧತಿಯನ್ನ ಅವರು ಆವಾಗಲೇ ಹೇಳಿದ್ರು. ಅಂದ್ರೆ ನಗರ ತ್ಯಾಜ್ಯ ಅಂದ್ರೆ ಮನುಷ್ಯನ ತ್ಯಾಜ್ಯ ಮನುಷ್ಯನ ತ್ಯಾಜ್ಯನು ಎಲ್ಲ ಸೇರಿರುತ್ತೆ. ಈ ತ್ಯಾಜ್ಯಕ್ಕೆ ನಮ್ಮಲ್ಲಿ ಬರ್ತಕ್ಕಂತ ಹಸು ಮತ್ತು ಎಮ್ಮೆಯ ಸಗಣಿ ಮತ್ತು ಮೂತ್ರಗಳನ್ನು ಸೇರಿಸಿ ಮಾಡ್ತಕ್ಕಂತ ಒಂದು ಪದ್ಧತಿಗಳು, ಇದು ಒಂದು ಪದ್ಧತಿ. ಸೊ ಇದರಲ್ಲಿ ಬೂದಿ ಉಪಯೋಗ ಮಾಡ್ತಿದ್ರು. ಮೊದಲು ಸೌದೆಯಿಂದ ಬರ್ತಕ್ಕಂತ ಬೂದಿ ಮರಗಳು, ವಸ್ತುಗಳು, ಸುಮಾರು ದನಕರಣಗಳ ಸಗಣಿ ಎಲ್ಲ ಉಪಯೋಗ ಮಾಡ್ತಿದ್ರು. ಅಂದ್ರೆ ಇದರಲ್ಲಿ ಒಂದ್ಸರಿ ನಾವು ಎಲ್ಲ ಪದರ ಪದರವಾಗಿ ಹಾಕ್ಬಿಟ್ಟು ಅದನ್ನ ಮುಚ್ಚಿ ಮಾಡಿಬಿಟ್ರೆ ಮತ್ತೆ ತಿರುವಾಕಂಗಿಲ್ಲ. ಇಲ್ಲಿ ಗಾಳಿ ಆಡುವಿಕೆ ಕಡಿಮೆ ಇದ್ದು ಸಮಯವನ್ನು ಜಾಸ್ತಿ ತಗೊಳ್ತಕ್ಕಂತ ಒಂದು ಪದ್ಧತಿ. ಇದು ನಗರ ಪ್ರದೇಶಗಳಲ್ಲಿ ಇದನ್ನ ನಾವು ಮಾಡಬಹುದು. ವಿಶೇಷವಾಗಿ ನಗರ ಪ್ರದೇಶಕ್ಕೆ ಸೀಮಿತವಾದ ಪದ್ಧತಿಗಳು, ಅಂದ್ರೆ ನಗರ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಬಳಸ್ಕೋಬಹುದು, ಅಂತ ಕಡೆ ಇದನ್ನ ಬಳಸ್ಕೋಬಹುದು. ಮುಂದುವರೆದು ಈಗ ಬೆಂಗಳೂರು ಪದ್ಧತಿ ಅಂತ ಒಂದು ಪದ್ಧತಿ, ಇದನ್ನ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತೀವಿ, ಭಾರತೀಯ ವಿಜ್ಞಾನ ಸಂಸ್ಥೆಯ ಶ್ರೀಮಾನ್ ಎನ್ ಆಚಾರ್ಯ ಅನ್ನ ವಿಜ್ಞಾನಿ ಬೆಂಗಳೂರಿನಲ್ಲಿ ಇದನ್ನ 1939 ಇದನ್ನ ಅಭಿವೃದ್ಧಿಪಡಿಸ್ತಾರೆ. ಇದು ಸಹ ಈ ನಗರ ಪ್ರದೇಶದಲ್ಲಿ ದೊರೆತಕ್ಕಂತ ತ್ಯಾಜ್ಯ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಇದನ್ನ ತಯಾರು ಮಾಡ್ತಕ್ಕಂಥದ್ದು. ಇದರಲ್ಲಿ ಗುಂಡಿ ವಿಧಾನ ಇರುತ್ತೆ. ಈ ಗುಂಡಿ ವಿಧಾನದಲ್ಲಿ ಈ ಮಲಮೂತ್ರಗಳನ್ನ ಬಳಸ್ಕೊಂಡು 3-4 ಅಡಿಯಷ್ಟು ಅದನ್ನ ತುಂಬಿ ಅದರ ಜೊತೆ ಮಣ್ಣನ್ನು ಎಲ್ಲ ಹಾಕ್ಬಿಟ್ಟು ಅದನ್ನ ಒಂದು 3 ಕಾಲ ಅದನ್ನ ಮುಚ್ಚಿ ತದನಂತರ ಮಾಡ್ತಕ್ಕಂಥದ್ದು. ಕೆಲವು ಸಾರಿ ಇದು ಕಳಿಯೋದು ಬಹಳ ತಡವಾಗೋದ್ರಿಂದ ಕೆಲವು ಸಾರಿ 8-9 ಕಾಲನೂ ಸಹ ತಗೊಳ್ತೀವಿ. ಯಾಕಂದ್ರೆ ಇದನ್ನ ನಾವು ಮುಚ್ಚೋದ್ರಿಂದ ಇದು ಮಲಮೂತ್ರಗಳ ವಾಸನೆ ಅದೆಲ್ಲ ಜಾಸ್ತಿ ಇರೋದ್ರಿಂದ ಬಹಳ ದೀರ್ಘಕಾಲದ ಸಮಯವನ್ನ ತೆಗೆದುಕೊಂಡು ಮಾಡ್ತಕ್ಕಂಥದ್ದು. ಯಾಕಂದ್ರೆ ಆ ವಿಜ್ಞಾನಿ ಆ ಟೈಮಲ್ಲಿ ಈ ರಸ್ತೆ ಬದಿಯಲ್ಲಿ ಅದೆಲ್ಲ ಮಲಮೂತ್ರವನ್ನು ನೋಡಿ ಈ ಒಂದು ಪದ್ಧತಿಯನ್ನು ಮಾಡ್ಬೇಕಂತ ಅಂದ್ಕೊಂಡ್ರು. ಆ ಒಂದು ರೀತಿಯಲ್ಲಿ ಇದನ್ನ ಮಾಡಿದ್ರು. ಆದ್ರೆ ನಗರ ಪ್ರದೇಶಗಳಿಗೆ ಇವು ಸೀಮಿತ ಆಗಿರೋದ್ರಿಂದ ಇದರಲ್ಲಿ ಗಾಳಿ ಆಡುವಿಕೆ ಬಹಳ ಕಡಿಮೆ ಇರೋದ್ರಿಂದ ಹೆಚ್ಚು ಸಮಯವನ್ನು ಇದು ತಗೊಳ್ತದೆ. ಅಂದ್ರೆ ನಮ್ಮ ರೈತರಿಗೆ ಅನುಕೂಲವಾಗುವಂತ ಪದ್ಧತಿಗಳು ಯಾವ್ಯಾವ? ನಮಗೆ ಮುಖ್ಯವಾಗಿ ನಾನು ಈ ರೈತರಿಗೆ ಉಪಯೋಗ ಆಗದ ಪದ್ಧತಿಯನ್ನ ಹೇಳಕ್ಕೆ ಹೊರಟ್ರೆ ಈ ಜಪಾನ್ ಪದ್ಧತಿ ಅಥವಾ ಈ ತೊಟ್ಟಿ ಪದ್ಧತಿ ಅಂತ, ಇದು ಬಹಳ ಮುಖ್ಯವಾದ ಒಂದು ಪದ್ಧತಿ, ಜಪಾನ್ ಮಾದರಿಯ ಪದ್ಧತಿ. ಈ ಪದ್ಧತಿಯಲ್ಲಿ ನಮ್ಮ ರೈತರಿಗೆ ಬಹಳಷ್ಟು ಉಪಯೋಗದ ಒಂದು ಸಂಗತಿಗಳಿದೆ. ಈ ಒಂದು ಜಪಾನ್ ಪದ್ಧತಿಯನ್ನು ನಾವು ಮಾಡಬೇಕಾದ್ರೆ ಈಗ ನಾವು ಚಪ್ಪಡಿ ಬಂಡೆಗಳನ್ನು ನಾವು ಬಳಸಬಹುದು, ಕಲ್ ಚಪ್ಪಡಿ ಅಂತೀವಿ. ಸೊ ಕಲ್ ಚಪ್ಪಡಿ ಒಂದು 3-4 ಅಡಿ ಕಲ್ ಚಪ್ಪಡಿಗಳನ್ನ ಎತ್ತರ ಇರಬೇಕು, ಅಂತ ಚಪ್ಪಡಿಗಳನ್ನ ಬಳಸಬಹುದು. ಇಲ್ಲಾಂದ್ರೆ ಈ ಮರದ ತಡಿಕೆಗಳನ್ನು, ಬಿದಿರಿನ ತಡಿಕೆಗಳನ್ನು, ಈ ತರ ತಡಿಕೆಗಳನ್ನ ಬಳಸಬಹುದು. ಕೆಲವು ಪ್ರದೇಶದಲ್ಲಿ ಲಂಟಾನ ಇದೆಲ್ಲ ವಿಶೇಷ ತಡಿಕೆ ಮಾಡ್ಕೊಳ್ತಾರೆ, ಲಂಟಾನ ಇಂದ ತಡಿಕೆ ಮಾಡ್ಕೊಳ್ಬಹುದು, ಅಥವಾ ಈ ತೊಗರಿ ಕಡ್ಡಿಗಳನ್ನು ಬಳಸಿ ತಡಿಕೆ ಮಾಡ್ಕೋಬಹುದು. ಅಂದ್ರೆ ರೈತರಿಗೆ ಏನೇನು ವಸ್ತುಗಳು ಸಿಗುತ್ತೆ ಅವರ ಸ್ಥಳೀಯವಾಗಿ, ಅಂತಹ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ಅವರು ತಡಿಕೆಗಳನ್ನ ಮಾಡ್ಕೋಬೇಕು, ತೊಟ್ಟಿ ಮಾಡ್ಕೋಬೇಕು. ಈ ತಡಿಕೆಗಳು ಅವರ ಅನುಕೂಲಕ್ಕೆ ತಕ್ಕಂತೆ 3-4 ಅಡಿ ಉದ್ದ ಇರ್ಬೋದು, 2-3 ಅಡಿ ಅಗಲ ಇರ್ಬೋದು, ಆಳ 3-4 ಅಡಿನು ಮಾಡ್ಕೋಬಹುದು. ಆ ತರದ ತೊಟ್ಟಿಗಳನ್ನ ನಾವು ಅಲ್ಲಿ ಸಿಗ್ತಕ್ಕಂತ ಪದಾರ್ಥಗಳ ಮೇಲೆ ಅವಲಂಬನೆಯನ್ನ ಹೊಂದಿರುತ್ತೆ. ಈ ತರದ ತೊಟ್ಟಿಗಳು ನಾವು ಮಾಡ್ಕೋಬಹುದು. ಕೆಲವು ಸರಿ 4-5 ಅಡಿ ಆಳನ್ನು ಮಾಡಿಕೊಂಡು, ಇಲ್ಲಿ ಮುಖ್ಯವಾದ್ದಂದ್ರೆ ಕೆಳಗಡೆ ಒಂದು ಚಪ್ಪಡಿ ಹಾಕಬೇಕು, ಚಪ್ಪಡಿ ಹಾಕಿ ಅದನ್ನ ನಾವು ಮುಚ್ಚಬೇಕಾಗತ್ತೆ ಅಥವಾ ಮಣ್ಣನ್ನ ದಮ್ಮಸ್ ಮಾಡಿ ಗಟ್ಟಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪೋಷಕಾಂಶಗಳು ಕೆಳಗೆ ಇಳಿದು ಹೋಗಬಾರ್ದು ಅಂತ ಒಂದು ಬಸ್ತೋಗ್ಬಾರ್ದು ಅನ್ನೋ ಒಂದು ಸಂಗತಿ. ಈ ರೀತಿ ನಾವು ತೊಟ್ಟಿಗಳನ್ನು ಅಥವಾ ಚಪ್ಪಡಿಗಳನ್ನ ತಯಾರು ಮಾಡ್ಕೊಳ್ತೀವಿ. ಇಲ್ಲಿ ಮುಖ್ಯವಾದಂದ್ರೆ ಗಾಳಿ ಆಡುವಿಕೆಗೆ ಬಹಳ ಉತ್ತಮವಾದ ಒಂದು ಅಂಶವನ್ನ ಕೊಡ್ತೇವೆ. ಗಾಳಿ ಆಡಲಿಕ್ಕೆ ಒಂದು ಬಹಳ ಉತ್ತಮವಾದ ಒಂದು ಅಂಶವನ್ನು ನಾವು ಕೊಡ್ತೇವೆ. ಆದ್ರಿಂದ ಈ ಚಪ್ಪಡಿಯಿಂದ ಚಪ್ಪಡಿಗೆ ಒಂದು 3-4 ಸೆಂಟಿಮೀಟರ್ನಷ್ಟು ಅಥವಾ ಒಂದು ಅಂಗುಲಿಯ ಅಷ್ಟು ಜಾಗನ ಬಿಡೋದು ಒಳ್ಳೇದು. ಆ ತಡಿಕೆ ಕಟ್ಟಿದಾಗ ನಮಗೆ ಸಾಮಾನ್ಯವಾಗಿ ಗಾಳಿ ಅಂಶ ಇದ್ದೇ ಇರುತ್ತೆ, ಗಾಳಿ ಆಡುತ್ತೆ. ಈ ಗಾಳಿ ಆಡುವಿಕೆಯಿಂದ ನಮಗೆ ಆ ಒಂದು ಪ್ರಮಾಣದ ಸೂಕ್ಷ್ಮಜೀವಿಗಳು ಸಹ ಇಲ್ಲಿ ಅಭಿವೃದ್ಧಿ ಆಗ್ತವೆ. ಸೊ ಇಲ್ಲಿ ಮುಖ್ಯವಾದ ಸಂಗತಿ ಅಂದ್ರೆ ಈ ಕೆಳಗಡೆ ಒಂದು ಮಟ್ಟದಲ್ಲಿ ಬಹಳ ಗಟ್ಟಿಯಾದ ಪದಾರ್ಥಗಳು, ತೆಂಗಿನ ಮಟ್ಟೆ ಇರ್ಬೋದು, ತೆಂಗಿನ ಗರಿ ಇರ್ಬೋದು, ಕಸ ಕಡ್ಡಿಗಳು, ಸಿಪ್ಪೆಗಳು, ತೆಂಗಿನ ಚಿಪ್ಪುಗಳು ಇವೆಲ್ಲನ್ನ ನಾವು ಉಪಯೋಗ ಮಾಡಬೇಕು. ಅದನ್ನ ಸ್ವಲ್ಪ ಚಿಕ್ಕದಾಗಿ ಕತ್ತರಿಸಿ ಸೊ ಕೆಳಗಡೆ ಒಂದು ಪದರವನ್ನು ನಾವು ಉಪಯೋಗ ಮಾಡಬೇಕು. ಯಾಕಂದ್ರೆ ಇದರಲ್ಲಿ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಅಂಶಗಳು ಬಹಳ ಇರೋದ್ರಿಂದ ಕೊಳೆಯಲಿಕ್ಕೆ ಬಹಳ ಸಮಯವನ್ನು ತೆಗೆದುಕೊಳ್ತವೆ. ಹಾಗಾಗಿ ಅಂತ ಒಂದು ಗಟ್ಟಿ ಪದಾರ್ಥಗಳನ್ನು ನಾವು ಕೆಳಪದರದಲ್ಲಿ ನಾವು ಹಾಕಬೇಕು. ಆ ಪದರ ಹಾಕಿದ ಮೇಲೆ ಅದರ ಮೇಲೆ ನಾವು ಸ್ವಲ್ಪ ಮಣ್ಣು ಮತ್ತೆ ಬಗ್ಗಡ ನೀರನ್ನ ಅದನ್ನ ಅದ್ರ ಮೇಲೆ ಹಾಕಬೇಕಾಗತ್ತೆ. ಅದೇ ರೀತಿ ಅದರಲ್ಲಿ ಈ ಸೂಕ್ಷ್ಮ ಬಗ್ಗಡ ಅಥವಾ ಗೋಬರ್ ಗ್ಯಾಸ್ ಗೊಬ್ಬರಗಳನ್ನು ನಾವು ಹಾಕಬೇಕಾಗತ್ತೆ. ಅದೇ ರೀತಿಯಾಗಿ ಅದರಲ್ಲಿ ನಾವು ಸೂಕ್ಷ್ಮ ಜೀವಿಗಳನ್ನು ಸಹ ಹಾಕಬೇಕು. ಯಾಕಂದ್ರೆ ನಾನು ಹೇಳಿದೆ ಇದರಲ್ಲಿ ಲಿಗ್ನಿನ್ ಮತ್ತು ಸೆಲ್ಯುಲೋಸ್ ಅಂಶ ಜಾಸ್ತಿ ಇರೋದ್ರಿಂದ ಅದು ಕಳಿಲಿಕ್ಕೆ ಬಹಳ ಸಮಯ, ಬಹಳ ವಸ್ತುಗಳು. ಅದರಿಂದ ಅದಕ್ಕೆ ವಿಭಜನೆಗೆ ಸಹಾಯವಾಗಲಿ ಅಂತ ಈ ಸೂಕ್ಷ್ಮ ಜೀವಿಗಳಾದ ಕ್ಲೋರೋಟಸ್, ಆಸ್ಪರ್ಜಿಲಸ್, ಟ್ರೈಕೋಡರ್ಮ, ಈ ಪ್ಯಾಸಿಲೋಮೈಸಿಸ್ ಅಂತ ಈ ಶಿಲೀಂಧ್ರಗಳನ್ನ ನಾವು ಸೇರಿಸೋದ್ರಿಂದ ಈ ಕೊಳೆಯುವಿಕೆ ಬಹಳ ಶೀಘ್ರವಾಗಿ ಆಗಿ ನಮಗೆ 3-4 ತಿಂಗಳಲ್ಲಿ ನಮಗೆ ಗೊಬ್ಬರ ಸಿಗುತ್ತೆ. ಅದೇ ರೀತಿ ಎರಡನೇ ಪದರ ಆಗಿ ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಒಂದೊಂದು ಪದರ ಹಾಕಿದ್ಮೇಲೆ ರೈತ ಬಾಂಧವರು ಏನ್ ಮಾಡ್ಬೇಕಂದ್ರೆ ಈ ಸಗಣಿ ಬಗ್ಗಡ ಮತ್ತು ಮಣ್ಣನ್ನ ಹಾಕ್ತಾ ಹೋಗ್ಬೇಕು. ಆಗ ಅಲ್ಲಿ ಕಳೆಯುವಿಕೆಗೆ ಬಹಳ ಒಂದು ಉತ್ತೇಜನ ಆಗುತ್ತೆ. ಈ ಎರಡನೇ ಪದರ ಆಗಿ ನಾವು ಈ ಸಸ್ಯಜನ್ಯ ಅಂದ್ರೆ ಒಣಗಿದ ಕೂಳೆಗಳಿರ್ಬೋದು, ಕಸ ಕಡ್ಡಿಗಳು, ಹೊಲದಲ್ಲಿ ಸಿಗ್ತಕ್ಕಂತ ಕಳೆಗಳು, ಒಣ ಹುಲ್ಲು, ಹೊಟ್ಟು ಇತ್ಯಾದಿ ಏನೇನು ನಮ್ಮ ಹೊಲದಲ್ಲಿ ಸಿಗುತ್ತಾ ಅಂತ ವಸ್ತುಗಳನ್ನ ಸಣ್ಣದಾಗಿ ಕತ್ತರಿಸಿ ಎರಡನೇ ಪದರವನ್ನು ನಾವು ಹಾಕ್ಬೇಕಾಗತ್ತೆ. ಅದ್ರ ಮೇಲೆ ಮತ್ತೆ ಈ ಸಗಣಿ ಬಗ್ಗಡ ಮತ್ತು ಸೂಕ್ಷ್ಮಾಣಿ ಮಿಶ್ರಣವನ್ನು ಹಾಕ್ತಾ ಹೋಗ್ಬೇಕು. ಇದರಲ್ಲಿ ಮುಖ್ಯ ಕಾರಣ ಅಂದ್ರೆ ತೇವಾಂಶದ ಒಂದು ಅನುವು ಮಾಡಿಕೊಡ್ಬೇಕು ನಾವು. ಅದೇ ರೀತಿ ಈ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಹಾಕೋದ್ರಿಂದ ನಮಗೆ ಕೊಳೆಯುವಿಕೆ ಬಹಳ ಶೀಘ್ರ ಆಗುತ್ತೆ. ತದನಂತರ ಅದರ ಮೇಲೆ ಈ ಹಸಿರೆಲೆ ಗಿಡಗಳು, ಈ ಸಾರಜನಕ ಯುಕ್ತ ಪದಾರ್ಥಗಳು, ಈ ಹಸಿರೆಲೆ ಕಳೆಗಳು, ಹಸಿರೆಲೆ ಗಿಡಗಳು, ಗ್ರೀನ್ ಮೆನ್ಯೂರಿಂಗ್ ಕ್ರಾಪ್ಸ್ ಅಂತೀವಿ ಅಂದ್ರೆ ಹಸಿರೆಲೆ ಗೊಬ್ಬರಗಳು, ಕಣದಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯಗಳು, ಒಟ್ಟು ಇತ್ಯಾದಿ ವಸ್ತುಗಳನ್ನು ಸಹ ಅದರ ಮೇಲೆ ಹಾಕಿ ಕೆರೆಗೂಡು ಹಾಕ್ಬೋದು. ಕೆರೆಗೂಡನ್ನು ಸಹ ನಾವು ಹಾಕ್ಬೋದು. ಈಗ ಹಾಕಿದ್ಮೇಲೆ ಮತ್ತೆ ಈ ಬಗ್ಗಡ ಮತ್ತು ಸೂಕ್ಷ್ಮಾಣು ಮಿಶ್ರಣವನ್ನು ಹಾಕಲೇಬೇಕು. ಒಂದೊಂದು ಪದರಕ್ಕೂ ನಾವು ಈ ಒಂದು ಸಗಣಿ ಬಗ್ಗಡ ಮತ್ತು ಈ ಮಿಶ್ರಣ ಹಾಕೋದ್ರಿಂದ, ಸೂಕ್ಷ್ಮಾಣು ಮಿಶ್ರಣ ಹಾಕೋದ್ರಿಂದ ಈ ಕೊಳೆಯುವಿಕೆ ಬಹಳ ಶೀಘ್ರವಾಗುತ್ತೆ. ತದನಂತರ ಮುಂದಿನ ಒಂದು ಪದರದಲ್ಲಿ ರಂಜಕ ಮತ್ತು ಪೊಟ್ಯಾಶ್ ಯುಕ್ತ ವಸ್ತುಗಳಾದ ಈ ಶಿಲಾರಂಜಕ ಸಿಕ್ಕಿದ್ರೆ ಹಾಕ್ಬೋದು. ಈ ಕೋಳಿ ಗೊಬ್ಬರವನ್ನು ನಾವು ಯಥೇಚ್ಛವಾಗಿ ಹಾಕ್ಬೋದು. ರೇಷ್ಮೆ ಹುಳುವಿನ ತ್ಯಾಜ್ಯ ವಸ್ತುಗಳನ್ನು ಸಹ ನಾವು ಹಾಕ್ಬೋದು. ಆಮೇಲೆ ಕೂಳೆಗಳು, ಏನೇನು ನಮ್ಮಲ್ಲಿ ಒಣಗಿದ ಹುಲ್ಲು, ದನಕರುಗಳ ಕೊಟ್ಟಿಗೆಯಿಂದ ಬರ್ತಕ್ಕಂಥ ಪದಾರ್ಥಗಳನ್ನು ಸಹ ನಾವು ಅಲ್ಲಿ ಸೇರಿಸ್ಬೋದು. ಅದನ್ನು ಹಾಕಿದ್ಮೇಲೆ ಮತ್ತೆ ಸಗಣಿ ಬಗ್ಗಡ ಮತ್ತು ಸೂಕ್ಷ್ಮ ಜೀವಿಗಳ ಅಂಶಗಳನ್ನು ಸಹ ಹಾಕಬೇಕು. ಮುಂದುವರೆದು ಕೊಟ್ಟಿಗೆ, ಸಗಣಿ, ಗಂಜಲ ಮತ್ತು ಇತರ ತ್ಯಾಜ್ಯಗಳನ್ನು ನಾವು ಯಥೇಚ್ಛವಾಗಿ ಮೇಲೆ ಹೋಗ್ತಾ ಕೊನೆ ಪದರಗಳಲ್ಲಿ ಉಪಯೋಗ ಮಾಡಿ, ಸೊ ಮಣ್ಣನ್ನು ಸಹ, ಗೋಡ್ ಮಣ್ಣನ್ನು ಸಹ ಉಪಯೋಗ ಮಾಡಿ ನಾವು ಕೊನೆ ಪದಾರ್ಥವಾದ ಮಣ್ಣು ಮತ್ತು ಸಗಣಿ ಬಗ್ಗಡವನ್ನು ಸೇರಿಸಿ ನಾವು ಹಾಕ್ಬೋದು. ಇದರಲ್ಲಿ ಇನ್ನೊಂದು ಮುಖ್ಯವಾದ ಸಂಗತಿ ಅಂದ್ರೆ ಒಂದು 1/3 ಭಾಗದಷ್ಟು ಜಾಗವನ್ನು ಖಾಲಿ ಬಿಡಬೇಕು ನಾವು ಇಲ್ಲಿ. ಏನಕ್ಕಾಗಿ? ಯಾಕಂದ್ರೆ 2-3 ಸರಿ ಅದನ್ನು ತಿರುವಾಕೋದ್ರಿಂದ ನಮಗೆ ಗಾಳಿ ಆಡುವಿಕೆ ಹೆಚ್ಚಾಗಿ ಒಂದು 3-3.5 ತಿಂಗಳಲ್ಲಿ ನಮಗೆ ಬಹಳ ಅತ್ಯುತ್ತಮವಾದ ಕಾಂಪೋಸ್ಟ್ ಅನ್ನು ಈ ಪದ್ಧತಿಯಲ್ಲಿ ನಾವು ಪಡೆಯಲಿಕ್ಕೆ ಬಹಳ ಅನುವು ಮಾಡಿಕೊಡುತ್ತೆ. ಈ ಒಂದು ದಿಸೆಯಲ್ಲಿ ರೈತ ಬಾಂಧವರು ಗಮನವಹಿಸಬೇಕಾದ ಬಹಳ ಮುಖ್ಯವಾದ್ದು, ತಮಗೆ ದೊರೆತಕ್ಕಂತ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನು ಒಂದ್ ಕಡೆ ಕೂಡಿ ಹಾಕಿ ಈ ಚಪ್ಪಡಿ ಕಲ್ಲುಗಳನ್ನ ಆದರೆ ಆಗ್ಬೋದು ಅಥವಾ ತಡಿಕೆಗಳನ್ನು ಮಾಡಿಕೊಂಡು ಈ ಒಂದು ರೀತಿ ನೀವು ಕಾಂಪೋಸ್ಟ್ ಮಾಡೋದಾದರೆ 3.5-4 ತಿಂಗಳಲ್ಲಿ ನಿಮಗೆ ಬಹಳ ಅತ್ಯುತ್ತಮವಾದ ಒಂದು ಕಾಂಪೋಸ್ಟ್ ನಿಮಗೆ ಸಿಗುತ್ತೆ. 2-3 ಸಾರಿ ಇದನ್ನು ತಿರುವಾಕೋದು ಒಂದು ಬಹಳ ಮುಖ್ಯವಾದ್ದು. ಆಮೇಲೆ ಸ್ವಲ್ಪ ತೇವಾಂಶವನ್ನು ಸಹ ತಾವು ಕಾಪಾಡ್ಕೋಬೇಕು. ಈ ಒಂದು ಕ್ರಿಯೆಯನ್ನು ತಾವು ಮಾಡಿದರೆ ನೀವು ಒಳ್ಳೆಯ ಕಾಂಪೋಸ್ಟನ್ನು ನಿಮ್ಮ ಮನೆ ಹತ್ರನೇ ನೀವು ಉತ್ಪತ್ತಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಜಪಾನೀಸ್ ಪದ್ಧತಿ ಅಥವಾ ಜಪಾನ್ ಪದ್ಧತಿ ಅಥವಾ ತೊಟ್ಟಿ ಪದ್ಧತಿಯ ಒಂದು ಕಾಂಪೋಸ್ಟ್ ಅಂತ ತಾವು ಹೇಳ್ತೀವಿ. ಅಂದ್ರೆ ಈ ಜಪಾನ್ ಪದ್ಧತಿಗೂ ನಮ್ಮ ರೈತರ ಪದ್ಧತಿಗೂ ಇರುವಂತ ವ್ಯತ್ಯಾಸ ಏನು? ಹಾ, ಇದು ಬಹಳ ಒಂದು ಗಮನಿಸಬೇಕಾದ ಒಂದು ಸಂಗತಿ. ಈ ಜಪಾನ್ ಪದ್ಧತಿಯಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೆಳಗಡೆ ಭಾಗವನ್ನ ನಾವು ಗಟ್ಟಿ ಮಾಡ್ತೇವೆ, ಅಥವಾ ಒಂದು ದಮಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಒಂದು ಕಲ್ಲನ್ನ ಹಾಕ್ಬಿಟ್ಟು ಅದನ್ನ ನಾವು ಮುಚ್ಚಿಬಿಡ್ತೀವಿ. ಅಂದ್ರೆ ಪೋಷಕಾಂಶಗಳು ಕೆಳಗೆ ಇಳಿದು ಹೋಗಲ್ಲ, ನಮ್ಮಲ್ಲಿ ಗೊಬ್ಬರದಲ್ಲಿ ಬರ್ತಕ್ಕಂಥ ಪೋಷಕಾಂಶಗಳು ಅಲ್ಲೇ ಉಳ್ಕೊಳ್ತವೆ. ಸೊ ಅದು ಒಂದು ಅಂಶ. ಆಮೇಲೆ ಇದು ಕೊಳೆಯುವಿಕೆ ಬಹಳ ಬೇಗ ಆಗುತ್ತೆ, 3.5-4 ತಿಂಗಳಲ್ಲಿ ಕೊಳೆಯುವಿಕೆ ಆಗುತ್ತೆ. ಆಮೇಲೆ ಗಾಳಿ ಆಡುವಿಕೆ ಬಹಳ ಚೆನ್ನಾಗಿರುತ್ತೆ, ಇದನ್ನ ನಾವು ತಿರುವಿ ಹಾಕೋದ್ರಿಂದ ಗಾಳಿ ಆಡುವಿಕೆ ಚೆನ್ನಾಗಿರುತ್ತೆ. ಆಮೇಲೆ ಈ ಸೂಕ್ಷ್ಮ ಜೀವಿಗಳನ್ನ ನಾವು ಬಳಸೋದ್ರಿಂದ ಅಭಿವರ್ಧನೆ ಆಗುತ್ತೆ, ಅಂದ್ರೆ ಪೋಷಕಾಂಶಗಳು ಬಹಳ ಹೆಚ್ಚಾಗಿರುತ್ತೆ. ಈಗ 0.5-0.6 ಅಂತೀವಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ವಸ್ತುಗಳು ನಮಗೆ ಹೆಚ್ಚಾಗಿದ್ರಲ್ಲಿ ಇರುತ್ತೆ. ಅದೇ ನಮ್ಮ ರೈತರ ಪದ್ಧತಿಯನ್ನು ಹೋಲಿಕೆ ಮಾಡಿದಾಗ ರೈತರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಮನೆ ಹತ್ರ ಸಿಕ್ತಕ್ಕಂಥ ಕಸ ಕಡ್ಡಿ ಸಗಣಿ ಅದನ್ನೆಲ್ಲ ತಗೊಂಡೋಗಿ ಊರಿಂದ ಆಚೆ ಒಂದು ತಿಪ್ಪೆ ತರ ಒಂದು ಗುಂಡಿಗೆ ಹಾಕಿ ಬಿಟ್ಟು ಬಿಡ್ತಾರೆ. ಅಲ್ಲಿ ಮಳೆ ಗುಡ್ಡೆ ಹಾಕ್ತಾರೆ ಅಥವಾ ಗುಂಡಿಗೆ ಹಾಕ್ತಾರೆ. ಇಲ್ಲಿ ಅವರು ಕೆಳಗಡೆ ಜಾಗವನ್ನು ಅವರು ಚಪ್ಪಡಿ ಹಾಕಿರಲ್ಲ ಅಥವಾ ದಮ್ಮಸ್ ಮಾಡಿರಲ್ಲ. ಆ ಒಂದು ದಿಸೆಯಲ್ಲಿ ಮಳೆ ಬಂದಾಗ ಈ ಪೋಷಕಾಂಶಗಳು ಕೆಳಗೆ ಇಳಿದೋಗುವಂತ ಒಂದು ಸಂದರ್ಭ ಉಂಟಾಗುತ್ತೆ. ಆಮೇಲೆ ಮಳೆಗಾಲದಲ್ಲಿ ಕೆಲವು ಸಾರಿ ಅಮೋನಿಯಾ ರೂಪದಲ್ಲಿ ಸಾರಜನಕ ಆವಿಯಾಗಿ ಅಲ್ಲಿ ಪೋಷಕಾಂಶಗಳು ಹರಿದು ಹೋಗ್ತವೆ, ಅದರಲ್ಲಿ ಪೋಷಕಾಂಶಗಳ ಮಟ್ಟ ಬಹಳ ಕಡಿಮೆ ಇರುತ್ತೆ. ಆಮೇಲೆ ಅವರು ಯಾವುದೇ ಪದಾರ್ಥವನ್ನು ಕತ್ತರಿಸಿ ಹಾಕೋದಿಲ್ಲ, ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಗಿರಲ್ಲ ಅದು. ಹಾಗಾಗಿ ನಮಗೆ ಬರೀ ಆ ತಿಪ್ಪೆಗಳನ್ನು ನೋಡಿದಾಗ ಬರೀ ಕಸ ಕಡ್ಡಿಗಳೇ ಇರುತ್ತೆ, ಅದನ್ನು ತಗೊಂಡೋಗಿ ನಾವು ಕಳ್ತಿರಲ್ಲ. ನಾವು ಹೊಲಕ್ಕೆ ಹಾಕಿದಾಗ ಹೊಲದಲ್ಲಿ ಪೂರ್ತಿ ಕಸ ಅನಿಸುತ್ತೆ, ಅದರಲ್ಲಿ ಇರ್ತಕ್ಕಂಥ ಈ ಕಳೆ ಬೀಜಗಳು ಹೊಲಕ್ಕೆ ಹರಡಿ ಮತ್ತೆ ನಮಗೆ ತೊಂದರೆನೇ ಆಗುತ್ತೆ. ಕೆಲವು ರೋಗಾಣುಗಳು ಮತ್ತು ಕೀಟಾಣುಗಳು ಕೂಡ ಅಲ್ಲಿ ಆಶ್ರಯ ಪಡೆದಿರೋ ಸಾಧ್ಯತೆ ಇದೆ. ಈ ರೋಗಾಣು ಕೀಟಗಳು ಸಹ ಹೆಚ್ಚಾಗಿರುತ್ತೆ. ಅದೇ ನಾವು ಈ ಪದ್ಧತಿಯಲ್ಲಿ ನಾವು ಈ ಶಿಲೀಂಧ್ರಗಳನ್ನ ಬಳಸೋದ್ರಿಂದ ಆ ಶಿಲೀಂಧ್ರದಿಂದ ಬರ್ತಕ್ಕಂತ ರೋಗಗಳು ಸಹ ಅಲ್ಲಿ ಎಲ್ಲ ಹಾನಿಯಾಗಿ ಟ್ರೈಕೋಡರ್ಮ ಅವೆಲ್ಲ ಬಳಸೋದ್ರಿಂದ ನಮಗೆ ಬಹಳ ಉತ್ತಮವಾದ ಒಂದು ಫಲಿತಾಂಶ ಈ ಕಾಂಪೋಸ್ಟ್ ಅಲ್ಲಿ ಸಿಗುತ್ತೆ. ಆದ್ದರಿಂದ ರೈತ ಬಾಂಧವರು ಆದಷ್ಟು ಈ ಒಂದು ಜಪಾನೀಸ್ ಪದ್ಧತಿಯನ್ನ ಅಳವಡಿಕೆ ಮಾಡಿಕೊಂಡು ಅವರೇ ತಮ್ಮಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗ ಮಾಡಿಕೊಂಡು ಈ ಕಾಂಪೋಸ್ಟ್ ಗೊಬ್ಬರವನ್ನು ಮಾಡಿ ತಮ್ಮ ಜಮೀನಿಗೆ ಉಪಯೋಗಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಕಳಕಳಿ. ಈಗ ಮುಖ್ಯವಾಗಿ ಈ ಮಾಗಿದಂತ ಕಾಂಪೋಸ್ಟ್ ನ ಗುಣಲಕ್ಷಣಗಳು ಮತ್ತೆ ಕಾಂಪೋಸ್ಟ್ ಮಾಗಿರೋದನ್ನ ಹೇಗೆ ಗುರುತಿಸಬಹುದು ಅಂತ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಇದು ಒಂದು ಬಹಳ ಉತ್ತಮವಾದ ಒಂದು ಸಂಗತಿ. ರೈತ ಬಾಂಧವರು ಇದನ್ನ ಗಮನಿಸಬೇಕಾಗುತ್ತೆ. ಯಾವುದೇ ಒಂದು ಕಾಂಪೋಸ್ಟ್ ಅದು ಉತ್ಪತ್ತಿಯಾಗಿ ಕೊಳೆತ ಮೇಲೆ ನಮಗೆ ಅದು ಒಂದು ಒಳ್ಳೆಯ ಸುವಾಸನೆ ರೂಪದಲ್ಲಿ ನಮಗೆ ವಾಸನೆ ಬರುತ್ತೆ. ಅದನ್ನ ಕಾಂಪೋಸ್ಟ್ ನ ನಾವು ತಗೊಂಡಾಗ ಅದು ಹುಡಿ ಹುಡಿಯಾಗಿ ಕಪ್ಪು ಬಣ್ಣದ ಅಥವಾ ಕಂದು ಬಣ್ಣದ ಪುಡಿಯಾಗಿರುತ್ತೆ, ಪೂರ್ತಿ ಪುಡಿಯಾಗಿರುತ್ತೆ. ನಾವು ಅದನ್ನ ಕೈಯಿಂದ ತೆಗೆದುಕೊಂಡು ಮೂಸ್ ನೋಡಿದಾಗ ಅದು ಬಹಳ ಒಂದು ಸುವಾಸನೆ ಇರುತ್ತೆ. ಅದರಲ್ಲಿ ಎಲ್ಲ ಒಂದು ಕೆಟ್ಟ ವಾಸನೆ ನಮಗೆ ಬರೋದಿಲ್ಲ, ಒಳ್ಳೆ ವಾಸನೆ ಇರುತ್ತೆ. ಅದರಲ್ಲಿ ಪೋಷಕಾಂಶಗಳ ಅಂಶನೂ ಚೆನ್ನಾಗಿರುತ್ತೆ. ಆಮೇಲೆ ಅದು ಒಂದು ಒಳ್ಳೆ ತೇವಾಂಶ ಇರೋದ್ರಿಂದ ಅದು ಬಹಳ ತಂಪಾಗಿ ತಣ್ಣಗೆ ಅನುಭವವನ್ನು ಕೊಡ್ತದೆ. ಅಂದ್ರೆ ಹೇಗೆ ಗುರುತಿಸಬಹುದು ಅಂತೇಳಿ, ದುರ್ವಾಸನೆ ಇರೋದಲ್ಲ, ಕಂದು ಬಣ್ಣದಿಂದ ಕಪ್ಪು ಬಣ್ಣ ಇರುತ್ತೆ, ಅದರಲ್ಲಿ ರಸಸಾರನು ಸಹ ಅತ್ರ 7 ಇರುತ್ತೆ, ಇಂಗಾಲ ಮತ್ತು ಸಾರಜನಕದ ಅನುಪಾತವು ಸಹ 15-20 ಅಷ್ಟು ಇರುತ್ತೆ. ಇದು ಬಹಳ ತಂಪಾಗಿರುತ್ತೆ, ನೋಡ್ಲಿಕ್ಕೆ ಒಂದು ಸುವಾಸನೆಯನ್ನು ಕೊಡ್ತೈತೆ, ಹುಡಿ ಹುಡಿಯಾಗಿರುತ್ತೆ. ಸೊ ಇವೆಲ್ಲ ಅಂಶಗಳನ್ನು ಹೊಂದಿದಾಗ ನಮಗೆ ಅದನ್ನ ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ, ಈ ಒಂದು ಪದಾರ್ಥ ಚೆನ್ನಾಗಿರ್ತದೆ. ಇನ್ನ ನಮ್ಮ ರೈತರು ಏನ್ ಪದ್ಧತಿ ಅನುಸರಿಸ್ತಾ ಇದಾರಲ್ಲ, ಅದರಲ್ಲಿ ಏನ್ ಸುಧಾರಣೆ ಮಾಡ್ಕೋಬಹುದು ಅಂತೀರಿ? ನಾನು ಹೇಳಿದೆ, ಈಗ ರೈತರು ಅವರಲ್ಲಿ ಈಗ ಏನ್ ಮಾಡ್ತಾ ಇದಾರೆ, ಅವರು ಈ ತರ ಈ ಚಪ್ಪಡಿಗಳನ್ನು ಉಪಯೋಗ ಮಾಡೋದಿರ್ಬೋದು, ತಳಕ್ಕೆ ಚಪ್ಪಡಿಗಳನ್ನ ಕೆಳಕ್ಕೆ ಹಾಕೊಳ್ಳೋದಿರ್ಬೋದು, ತಡಕೆಗಳನ್ನು ಮಾಡ್ಕೊಳ್ಳೋದಿರ್ಬೋದು, ಆ ಒಂದು ದಿಸೆಯಲ್ಲಿ ಪದರ ಪದರಾಗಿ ಅವರು ವಸ್ತುಗಳನ್ನ ಹಾಕೊಂಡ್ರೆ ಬಹಳ ಉತ್ತಮ ಆಗುತ್ತೆ. ಆಮೇಲೆ ಯಾವುದೇ ಪದಾರ್ಥಗಳನ್ನ ಆದಷ್ಟು ಅದನ್ನ ಕತ್ತರಿಸಿ ಒಂದು ತುಂಡು ತುಂಡಾಗಿ ಮಾಡಿದ್ರೆ ಕೊಳೆಯುವಿಕೆ ಬಹಳ ಬೇಗ ಆಗುತ್ತೆ. ಈ ಒಂದು ದಿಸೆಯಲ್ಲಿ ಗುಂಡಿ ಪದ್ಧತಿ ಇರಲಿ ಅಥವಾ ಒಂದು ತೊಟ್ಟಿ ಪದ್ಧತಿ ಇರಲಿ, ಆದಷ್ಟು ಅದಕ್ಕೆ ಅವರು ಮಾಡ್ತಕ್ಕಂಥ ಒಂದು ತಿಪ್ಪೆಗೆ ಈ ಸೂಕ್ಷ್ಮ ಜೀವಿಗಳನ್ನ ಅವರು ಮಿಶ್ರಣವನ್ನ ಬಳಸ್ಕೊಳ್ಳೋದ್ರಿಂದ ಬಹಳ ಜೋರಾಗಿ ಇದು ಒಂದು ಪದಾರ್ಥ ಕಳೆಯುತ್ತೆ. ಆಮೇಲೆ ಇನ್ನೊಂದು ಅಂದ್ರೆ ಅವರು ಆದಷ್ಟು ಅವರು ಈ ಒಂದು ಗೊಬ್ಬರದ ಗುಂಡಿ ಏನ್ ಮಾಡ್ಬೇಕಾದ್ರೆ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಮಾಡಬೇಕಾಗುತ್ತೆ, ಯಾಕಂದ್ರೆ ಮಳೆ ಬಂದಾಗ ನೀರು ಅದರಲ್ಲಿ ನಿಲ್ಬಾರದು, ನುಗ್ಗಬಾರದು. ಅಂತ ಒಂದು ಪ್ರದೇಶಗಳನ್ನ ಅವರು ಹುಡುಕಿ ಆಯ್ಕೆ ಮಾಡಿಕೊಂಡು ಅವರು ಮಾಡೋದ್ರಿಂದ ಒಳ್ಳೇದಾಗ್ತದೆ. ಈಗ ಮುಖ್ಯವಾಗಿ ಕೆಲವೊಂದು ಈ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಈ ಎರೆಹುಳು ಗೊಬ್ಬರದಲ್ಲಿರುವಂತಹ ಪೋಷಕಾಂಶಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು, ಈಗ ಯಾವುದೇ ಒಂದು ಗೊಬ್ಬರವನ್ನು ನಾವು ಉತ್ಪತ್ತಿ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಪೋಷಕಾಂಶದ ಪ್ರಮಾಣದ ಮೇಲೆ ನಾವು ಅದರ ಒಂದು ನಿಖರತೆಯನ್ನು ಹೇಳ್ತೀವಿ. ಆ ಒಂದು ದಿಸಲ್ಲಿ ಈ ಕೊಟ್ಟಿಗೆ ಗೊಬ್ಬರವನ್ನು ನಾವು ತಗೊಂಡ್ರೆ ಈ ಸಾರಜನಕದ ಅಂಶ 0.4-1 ಸಾರಜನಕ ಇರುತ್ತೆ. ಅದೇ ರೀತಿ 0.4-0.8 ರಂಜಕ ಇರುತ್ತೆ ಶೇಕಡವಾರು. ಅದೇ ರೀತಿ ಪೊಟಾಷಿಯಂ ಅಂಶ 0.8-1 1.2% ಅಷ್ಟು ಅಂಶವನ್ನು ಹೊಂದಿರುತ್ತೆ. ಅದೇ ರೀತಿ ಈಗ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ತೆಗೆದುಕೊಂಡಾಗ 0.5-1.5% ಶೇಕಡ ಇರುತ್ತೆ. ರಂಜಕ 0.7-0.9% ಇರುತ್ತೆ. ಅದೇ ರೀತಿ ಪೊಟ್ಯಾಸಿಯಂ ಶೇಕಡ 1-1.9% ಪೊಟ್ಯಾಸಿಯಂ ಅಂಶವನ್ನು ಇದು ಹೊಂದಿರುತ್ತೆ. ಅದೇ ರೀತಿ ಈಗ ಎರೆಹುಳ ಗೊಬ್ಬರವನ್ನು ನಾವು ತೆಗೆದುಕೊಂಡಾಗ ಸಾರಜನಕದ ಅಂಶ ಶೇಕಡ 1.1%, ರಂಜಕದ ಪ್ರಮಾಣ ಸುಮಾರು 0.8-0.9%, ಅದೇ ರೀತಿ ಪೊಟ್ಯಾಸಿಯಂ ಅಂಶ 0.9-1% ವರೆಗೂ ನಾವು ಕಾಣಬಹುದು. ಇವು ಮುಖ್ಯವಾದ ಪೋಷಕಾಂಶಗಳು. ಇದರ ಜೊತೆಗೆ ಲಘು ಪೋಷಕಾಂಶಗಳು ಸಹ ಇರುತ್ತೆ. ಯಾವುದೇ ಒಂದು ಗೊಬ್ಬರಗಳನ್ನು ತಗೊಂಡಾಗ ನಮಗೆ ಈ ಮುಖ್ಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶಗಳನ್ನು ಸಹ ಇವು ಒದಗಿಸೋದ್ರಿಂದ ನಮಗೆ ಬಹಳ ಉತ್ತಮವಾದ ಒಂದು ಗೊಬ್ಬರಗಳು. ಅದೇ ರೀತಿ ಈ ಯಾವುದೇ ಈ ಸಾವಯವ ಗೊಬ್ಬರಗಳು ಈ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಮತ್ತು ಜೈವಿಕ ಕ್ರಿಯೆಗಳನ್ನು ಹೆಚ್ಚು ಮಾಡೋದ್ರಿಂದ ಮತ್ತೆ ಈ ಲಘು ಪೋಷಕಾಂಶಗಳನ್ನು ಸಹ ಒದಗಿಸೋದ್ರಿಂದ ಆಮೇಲೆ ನೀರನ್ನು ಇಟ್ಕೊಳ್ಳೋ ಒಂದು ಶಕ್ತಿಯನ್ನು ಹೊಂದಿರುವುದರಿಂದ ನಮಗೆ ಬಹಳವಾದ ಉತ್ತಮ ಫಲಿತಾಂಶಗಳನ್ನು ನಾವು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ರೈತ ಬಾಂಧವರು ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಸಾವಯವ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮ ಬೆಳೆ ಉತ್ಪತ್ತಿಯನ್ನು ಸುಧಾರಿಸಬೇಕಂತ ತಾವು ಕೇಳಿಕೊಳ್ತೀವಿ. ರೈತ ಬಾಂಧವರೇ, ತಮಗೆ ಈ ಒಂದು ಕಾಂಪೋಸ್ಟ್ ತಯಾರಿಕಾ ವಿಧಾನಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಮುರಳಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9-0-5-2-0-4-9-8. ಹೌದು, ಇನ್ನೊಮ್ಮೆ ಹೇಳ್ತೀನಿ: 9-0-5-2-0-4-9-8. ತುಂಬ ಸಂತೋಷ ಡಾಕ್ಟರ್ ಮುರಳಿ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಂಪೋಸ್ಟನ್ನು ಹೇಗೆ ಸುಧಾರಿತ ವಿಧಾನಗಳನ್ನು ಬಳಸಿ ತಯಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾಂಪೋಸ್ಟ್ ತಯಾರಿಕಾ ವಿಧಾನಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಕೆ ಮುರಳಿಯವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇದು ಇಂದಿನ ಕೃಷಿ ರಂಗ. ನಾಳಿನ ಕೃಷಿರಂಗದಲ್ಲಿ ಸಂಜೆ 6:05-30 ಮೊಲ ಸಾಕಾಣಿಕೆ ಮತ್ತು ಲಾಭದಾಯಕತೆ ಈ ವಿಷಯವಾಗಿ ಡಾ ಎಸ್ಬಿ ಪ್ರಸನ್ನ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಕೃಷಿರಂಗ ಪ್ರಸಾರವಾಯಿತು. ಸಂಗೀತ ಕಲಾಭಿಮಾನಿಗಳೇ ಗಮನಿಸಿ, ಸಂಗೀತ ದಿಗ್ಗಜರ ಹಾಡುಗಳು ಈಗ ಆಕಾಶವಾಣಿಯಲ್ಲಿ ದೊರೆಯುತ್ತಿವೆ. ನನು ಶನಿವಾರ ಮತ್ತು ಭಾನುವಾರ ಹೊರತುಪಡಿಸಿ ಬೆಳಿಗ್ಗೆ 10:00 ಸಂಜೆ 4:00 ನಮ್ಮ ಆಕಾಶವಾಣಿಯ ಗ್ರಂಥಾಲಯ ವಿಭಾಗದಲ್ಲಿ ಸಂಗೀತದ ಸಿಡಿಗಳನ್ನು ಪಡೆದುಕೊಳ್ಳಬಹುದು. ಬನ್ನಿ, ನಿಮ್ಮ ಮೆಚ್ಚಿನ ಸಂಗೀತ ರಸದೋಟವನ್ನ ಮನೆ ಮನೆಗೂ ಕೊಂಡೊಯ್ಯಿರಿ. ಇದು ಆಕಾಶವಾಣಿ ಸಂಗೀತದ ನಾದ ಸಿರಿ. ಏ ಚಿನ್ನು, ಏನಮ್ಮ ಆ ಟಿವಿ ಆಫ್ ಮಾಡ್ಲೋ ಅಥವಾ ಬರ್ತೀಯೋ? ಎಷ್ಟೊತ್ತಿಗೆ ನೋಡಿದ್ರು ಟಿವಿ ಟಿವಿ, ಅದ್ರ ಜೊತೆಗೆ ಆ ಪ್ಯಾಕೆಟ್ ಗಟ್ಟಲೆ ಕುರುಕ್ಲು ತಿಂಡಿ ಬೇರೆ. ಊಟ ಬೇಡ, ತಿಂಡಿ ಬೇಡ. ಸ್ವಲ್ಪ ಸುಮ್ಮನಿರ್ತೀಯಮ್ಮ. ಟಿವಿ ವೀಕ್ಷಣೆ ಅಗತ್ಯ ಹೌದು, ಆದರೆ ಅದು ಮಕ್ಕಳಲ್ಲಿ ಸದಭಿರುಚಿಯನ್ನು ಬೆಳೆಸುವಂತಿರಲಿ, ಜೊತೆಗೆ ಮಕ್ಕಳು ತಿನ್ನುವ ಕುರುಕಲು ತಿನಿಸುಗಳ ಮೇಲೆ ನಿಯಂತ್ರಣವಿರಲಿ, ಎಣ್ಣೆ ಪದಾರ್ಥಗಳ ಸೇವನೆಗೆ ಮಿತಿ ಇರಲಿ.